ವಿದ್ಯಾರ್ಥಿನಿಯರೇ, ಪಿಯುಸಿ ಪಾಸ್ ಆಗಿದ್ದೀರಾ, ಮುಂದೇನು ಎಂಬ ಚಿಂತೆನ ಇದು ನಿಮಗಿಲ್ಲಿದೆ ಸುವರ್ಣಾವಕಾಶ. ಮಹಿಳಾ ವಿಶ್ವವಿದ್ಯಾನಿಲಯ ಎನ್ಇಪಿ ಅಡಿ ಬಿಎ, ಬಿಕಾಂ, ಬಿಎಸ್ಸಿ ಮತ್ತು ಬಿಸಿಎ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಆರಂಭಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲವೇ www.ksw.ac.in ಗೆ ಭೇಟಿ ನೀಡಿ. ಕಿಸರ್ಮಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಸನ ಪದವನ್ನು ಎಪಿ ನ್ಯಾಮಗೌಡರ್ ಹಾಗೂ ತಂಡದವರಿಂದ. ಕೇಳುಗರೆ, ಇದುವರೆಗೆ ಕಿಸರ್ಮಣಿ ಕಾರ್ಯಕ್ರಮದಲ್ಲಿ ಎಪಿ ನ್ಯಾಮಗೌಡರ್ ಹಾಗೂ ಸಂಗಡಿಗರಿಂದ ಬಸನ ಪದವನ್ನು ಕೇಳಿದಿರಿ. ಈ ಬಸನ ಪದದೊಂದಿಗೆ ಇಂದಿನ ಕಿಸರ್ಮಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಈಗ ಸಮಯ 7 ಗಂಟೆ ಆಗುತ್ತಲಿದ್ದು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ. ದೇಶಭಕ್ತಿ ಗೀತೆಗಳನ್ನ ಇದುವರೆಗೆ ನೀವು ಆಲಿಸಿದ್ರಿ. ಸಮಯ 7 ಗಂಟೆಯಾಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇದು ಆಕಾಶವಾಣಿ ಕರ್ನಾಟಕ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ.